ಭಕ್ತಿ ಪುರೀಶ ಸಾಯಿ ರಾಮ್ ಶಕ್ತಿ ಸರ್ವೇಶ ಸಾಯಿ ರಾಮ್ ಬಾಲಯೋಗಿ ಸಾಯಿ ರಾಮ್ ಭಕ್ತ ಬತ್ಸಲ ಸಾಯಿ ರಾಮ್ ಸುಲಭ ಪ್ರಸನ್ನ ಸಾಯಿ ರಾಮ್ ಸುಮಧುರ ಭಾಷ ಸಾಯಿ ರಾಮ್ ಪೀತಾಂಬರಧರ ಸಾಯಿ ರಾಮ್ ಪುಂಡರೀಕಾಕ್ಷ ಸಾಯಿ ರಾಮ್ ಭಕ್ತಿ ಪುರೇಶ ಸಾಯಿ ರಾಮ್ ಶಕ್ತಿ ಸರ್ವೇಶ ಸಾಯಿ ರಾಮ್ ಸತ್ಯನಾರಾಯಣ ಸಾಯಿ ರಾಮ್ ಸತ್ಯಪರಾಯಣ ಸಾಯಿ ರಾಮ್ ಸರ್ವಜನ ಪ್ರಿಯ ಸಾಯಿ ರಾಮ್ ಸುಂದರ ರೂಪ ಸಾಯಿ ರಾಮ್ ಭಕ್ತಿ ಪುರೇಶ ಸಾಯಿ ರಾಮ್ ಶಕ್ತಿ ಸರ್ವೇಶ ಸಾಯಿ ರಾಮ್ ಸೂರ್ಯ ಪ್ರಕಾಶ ಸಾಯಿ ರಾಮ್ ಅನಾಥ ರಕ್ಷಕ ಸಾಯಿ ರಾಮ್ ಅಮಿತ ಪ್ರತಾಪ ಸಾಯಿ ರಾಮ್ ಪದ್ಮಲೋಚನ ಸಾಯಿ ರಾಮ್ ಪಾಲಯ ಮಾಂ ಪ್ರಭು ಸಾಯಿ ರಾಮ್ ಪಾಲಯ ಮಾಂ ಪ್ರಭು ಸಾಯಿ ರಾಮ್ ಪಾಲಯ ಮಾಂ ಪ್ರಭು ಸಾಯಿ ರಾಮ್ ಪಾಲಯ ಮಾಂ